ಹಾಗೂ 2207 ವಿಶೇಷಚೇತನರಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹೊಸಪೇಟೆ. ವಾಣಿ ಗ್ರಾಮಾಂತರಂಗ. ಎಲ್ಲ ನಮ್ಮ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯ ಸಮಯದಲ್ಲಿ ರೈತರು ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ, ಈ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ MA ಬಸವಣ್ಣಪ್ಪ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ, ಬೇಸಿಗೆ ಸಮಯದಲ್ಲಿ ರೈತರು ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ, ಈ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ MA ಬಸವಣ್ಣಪ್ಪ ಅವರಿಂದ ಮಾಹಿತಿಯನ್ನು. ಸೊ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ MA ಅಂತೇಳಿ. ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪದಲ್ಲಿ ಮುಖ್ಯ ಬೇಸಾಯ ತಜ್ಞರು ಹಾಗೂ ಕೇಂದ್ರದ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ರೈತರು ಈಗ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಜನ ಬೆಳೆಯನ್ನು ಕೊಯ್ಕೊಂಡಾದ್ಮೇಲೆ ಖಾಲಿ ಇರ್ತಾರೆ. ಆದರೆ ಅಂಥ ಸಮಯದಲ್ಲಿ ರೈತರು ಯಾವ ರೀತಿಯಾಗಿ ಬೇರೆ ಬೇರೆ ಒಂದು ಕೃಷಿನಲ್ಲಿ ತೊಡಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ವಿಚಾರವನ್ನು ಹಂಚ್ಕೊಳ್ತೇನೆ. ಅದರಲ್ಲಿ ವಿಶೇಷವಾಗಿ ವೇಸ್ಟ್ ಡಿಕಾಂಪೋಸರ್ ಪ್ರಾಮುಖ್ಯತೆ ಮತ್ತು ಅದರ ಉಪಯೋಗಗಳು ಹೇಗೆ ಅನ್ನೋದ್ರ ಬಗ್ಗೆ ರೈತರೊಂದಿಗೆ ಹಂಚ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ವೇಸ್ಟ್ ಡಿಕಾಂಪೋಸರ್ ಅಂತಂದರೆ ಇದು ಸಾವಯವ ವಸ್ತುಗಳನ್ನು ಅಥವಾ ತ್ಯಾಜ್ಯ ವಸ್ತುಗಳ ವಿಭಜಕ ಅಂತ ಕರೀತಾರೆ. ಇದನ್ನು ನಮ್ಮ ದೇಶೀಯ ಆಕಳಗಳ ಸಗಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬೇರ್ಪಡಿಸಿ ಅದರಿಂದ ಸುಮಾರು 30 ಗ್ರಾಮ್ ಅನ್ನು ತಯಾರಿ ಮಾಡಿಕೊಂಡಿರ್ತಾರೆ. ಇದನ್ನು ವೇಸ್ಟ್ ಡಿಕಾಂಪೋಸರ್ ಅಂಥೇಳಿ ನಾವು ಕರಿತಾ ಇದ್ದೀವಿ. ವೇಸ್ಟ್ ಡಿಕಾಂಪೋಸರ್ ಹೇಗೆ ತಯಾರಿಸಬೇಕು, ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ವೇಸ್ಟ್ ಡಿಕಾಂಪೋಸರ್ ಅಂತಕ್ಕಂಥದ್ದು 30 ಗ್ರಾಮಿನಲ್ಲಿ ಇದನ್ನು ತಯಾರಿಸ್ತಾರೆ. 30 ಗ್ರಾಮ್ ಒಂದು ಡಬ್ಬಿನಲ್ಲಿ ಬರುತ್ತೆ. ಈ ಒಂದು 30 ಗ್ರಾಮನ್ನು 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್ಮಿನಲ್ಲಿ ನಾವು ತೆಗೆದುಕೊಳ್ಬೇಕು. 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ನೀರನ್ನು ಹಾಕ್ಕೊಂಡು 2 ಕೆಜಿ ಪುಡಿ ಬೆಲ್ಲವನ್ನು ಅಥವಾ ಸಾವಯವ ಬೆಲ್ಲ ಆದರೆ ಇನ್ನೂ ಉತ್ತಮವಾಗಿರ್ತಕ್ಕಂಥದ್ದು, ಇದನ್ನು 200 ಲೀಟರ್ ನೀರಿನ ಡ್ರಮ್ನಲ್ಲಿ ಹಾಕಿ ಈಗ 30 ಗ್ರಾಮ್ನಲ್ಲಿ ಬರ್ತಕ್ಕಂಥ ವೇಸ್ಟ್ ಡಿಕಾಂಪೋಸರನ್ನು ಈ ಒಂದು 200 ಲೀಟರ್ ನೀರನ್ನ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಹಾಕಿ ಅದನ್ನು ಕಟ್ಟಿಗೆಯಿಂದ ತಿರುವಿ ಅದನ್ನು ಸುಮಾರು ನೆರಳಲ್ಲಿ ಇಟ್ಟು ಅದನ್ನು 7 ದಿವಸ ನಾವು ಬೆಳಗ್ಗೆ ಒಂದು ಬಾರಿ ಅಂದರೆ ಸುಮಾರು 8-10 ಸಾರಿ ತಿರುಗಿಸ್ಬೇಕು. ಮತ್ತು ಅದೇ ರೀತಿಯಾಗಿ ಸಾಯಂಕಾಲ ನಾವು ಮತ್ತೊಂದು ಬಾರಿ ಅಂದರೆ 7-8 ಸಾರಿ ನಾವು ತಿರುಗಿಸ್ಬೇಕಾಗುತ್ತೆ. ಆ ಒಂದು ಡಬ್ಬಿಯನ್ನು ಒಂದು ಬಟ್ಟೆಯಿಂದಾಗಲಿ ಅಥವಾ ಪೇಪರ್ನಿಂದಾಗಲಿ ಮುಚ್ಚಿ ನೆರಳಲ್ಲಿ ಇಡಬೇಕಾಗುತ್ತೆ. ಹೀಗೆ ತಯಾರಾದ ವೇಸ್ಟ್ ಡಿಕಾಂಪೋಸರನ್ನು ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಕೊಳ್ಳಕ್ಕೆ ಬಳಸಬಹುದು, ಅಥವಾ ಭೂಮಿಯ ಸವಳು ಅಥವಾ ಜವಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಬಳಸ್ಕೊಳ್ಬೋದು, ಇಲ್ಲ ಬೆಳೆಗಳಿಗೆ ಸಿಂಪರಣೆಯಾಗಿ ಕೂಡ ಅದನ್ನು ಬಳಸ್ಬೋದು. ಆದರೆ ಪ್ರಮುಖವಾಗಿ ನಾವು ಈಗ ಬೆಳೆಯನ್ನು ಕಟಾವು ಮಾಡಿದ ನಂತರ ಉಳಿದಿರ್ತಕ್ಕಂಥ ಪಳವಳಿಕೆಗಳು ಅಥವಾ ಸೊಪ್ಪೆ ಇರ್ಬೋದು, ಹತ್ತಿ ಕಟ್ಟಿಗೆ ಇರ್ಬೋದು, ಬೇರೆ ಬೇರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ತಿಪ್ಪಿನಲ್ಲಿ ಹಾಕ್ಕೊಂಡು 1 30 ಗ್ರಾಮ್ ವೇಸ್ಟ್ ಡಿಕಾಂಪೋಸರ್ನ

ಅಧಿಕ ಇಳುವರಿ ಪಡೆಯುವಲ್ಲಿ ಸಹಕಾರಿಯಾಗುತ್ತದೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಚೆನ್ನಬೇಕು ನೀರಿನಲ್ಲಿ ಸೇರಿಸಿ ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾ

ಮಾಗಿ ಪೂರ್ಣರಾಗಿ ಜೀವನದಿ ಅನುಭವ ಮಾಗಿ ಪೂರ್ಣರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ತಂದವರ